ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 6:51 ಇದು ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಅಡಿಕೆ ಮತ್ತು ತೆಂಗಿನ ಕೃಷಿ ಅನುಭವ. ಈ ಕುರಿತು ಚನ್ನಗಿರಿ ತಾಲೂಕು ಅರಶಿನಘಟ್ಟದ ತಿಪ್ಪೇಶಪ್ಪ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದು ನಾವು ಚನ್ನಗಿರಿ ತಾಲೂಕು ಅರಶಿನಘಟ್ಟ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ತಿಪ್ಪೇಶಪ್ಪ ಎಂಬ ರೈತರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ 2 ಎಕರೆ ಕೃಷಿ ಜಮೀನಿನಲ್ಲಿ ಅಡಿಕೆ ಹಾಗೂ ತೆಂಗು ಈ 2 ಬೆಳೆಗಳನ್ನ ಸುಮಾರು 30 ವರ್ಷದಿಂದನೂ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರು. ಅವರ ಒಂದು ಅನುಭವವನ್ನು ಅವರಿಂದನೇ ಕೇಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ತಿಪ್ಪೇಶಪ್ಪ ಅವರೇ. ನಮಸ್ಕಾರ. ನಮಸ್ತೆ ತಿಪ್ಪೇಶಪ್ಪ ಅವರೇ, ತಾವು 8 ವರ್ಷದಿಂದ ಈ ಒಂದು ಕೃಷಿನ ಮಾಡ್ತಾ ಇದ್ದೀರಿ? 8 ಎಕರೆ ಜಮೀನು ಇದೆ ತಮ್ಮಲ್ಲಿ? 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು 2 ಎಕರೆ ಇದೆ ನಮಗೆ, ಅದರಲ್ಲಿ ಒಂದು 40 ಗಿಡ ತೆಂಗಿನ ಗಿಡ ಇದಾವೆ, ಇನ್ನು ಉಳಿದದ್ದು ಅಡಿಕೆ ಹಾಕಿದೀವಿ. ಮುಂಚೆ ಎತ್ತಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ವಿ. ಈ ಅಡಿಕೆ ಹಾಕಕ್ಕೆ ಕಾರಣ ಏನು, ಯಾಕೆ ಆಸಕ್ತಿ ಬಂತು? ಗದ್ದೆ ಈಗ ಎಲ್ಲರೂ ಗದ್ದೆ ಇತ್ತು, ನಾವು ಮತ್ತೆ ಎಲ್ಲರೂ ಅಡಿಕೆ ತೋಟ ಮಾಡ್ತಾರಲ್ಲ ಅಂತ ನಾವು ಮಾಡ್ಬೇಕು ಅನ್ನೋ ಆಸಕ್ತಿಯಿಂದ ನಾವು ಮಾಡಿದ್ವಿ. ಚೆನ್ನಾಗಿದೆ. 1500 ಬೀಜ ತಗೊಂಬಂದು ಗೋಟು ಸಸಿ ಮಾಡಿದ್ವಿ. ಅಡಿಕೆ ಮಾಡಿದ್ರಿ, ಅದಕ್ಕಿಂತ ಮುಂಚಿತವಾಗಿ ಗದ್ದೆ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ? ಗದ್ದೆ ಮಾಡ್ತಾ ಇದ್ವಿ, ಅದರಲ್ಲಿ 1/2 ಎಕರೆ ಗದ್ದೆ ಇದೆ, ಇನ್ನೊಂದು 1.5 ಎಕರೆ ಬೆದ್ಲು ಜಮೀನು ನೀರಾಯಿಲ್ಲದ್ದು, ಅದಕ್ಕೆ ಹತ್ತಿ ಅದನ್ನು ಬೆಳೀತಾ ಇದ್ವಿ. ಇದು ಗದ್ದೆ ಭತ್ತ ಬೆಳೀತಾ ಇದ್ವಿ. ಮತ್ತೆ ಎಲ್ಲ ತೋಟ ಕಟ್ಟ ಅಡಿಕೆ ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಾ ಬಂದಂಗೆ ನಾವು ಮಾಡ್ಬೇಕಲ್ಲ ಅಂತಂದೇಳಿ ಗದ್ದೆ ತೆಗೆದು ಅಡಿಕೆ ಹಾಕಿದ್ವಿ. ಅಂದ್ರೆ ನಿಮಗೆ ಹಣದ ಒಂದು ಪರಿಸ್ಥಿತಿ ಅಂತಂದ್ರೆ ಹೆಚ್ಚು ವಾಣಿಜ್ಯ ಬೆಳೆ ಬೆಳೆದ್ರೆ ಹೆಚ್ಚು ಲಾಭ ಪಡಿಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಅಡಿಕೆ ಮಾಡಿದ್ರಿ? ಹೌದು ಸರ್. ಈಗ ಗದ್ದೆಯಿಂದ ಆದ್ರೆ 1/2 ಎಕರೆಗೆ ಒಂದು 20 ಮೂಟೆ ಭತ್ತ ಬೆಳೀತಾ ಇದ್ವಿ. ಖರ್ಚು ಜಾಸ್ತಿ, ಕೂಲಿ ಆಳು ಜಾಸ್ತಿ, ಹಂಗಾಗಿ ಅಡಿಕೆ ಹಾಕಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ವಿ. ಯಾರು ನಿಮ್ಗೆ ಹೇಳಿದ ಅಡಿಕೆ ಹಾಕು ಅಂತ? ನೀವೇ ನೋಡಿ ಆಸಕ್ತಿ ಬಂತು ಅಕ್ಕಪಕ್ಕ ಮಾಡೋರ್ದು ಅಂತ, ಅಥವಾ ನಿಮ್ಮಲ್ಲಿ ಯಾರಾದ್ರೂ ಅದಕ್ಕೆ ಪ್ರೇರೇಪಣೆ ಕೊಟ್ರ ಅಡಿಕೆ ಹಾಕು ನೀನು ಚೆನ್ನಾಗ್ ಆಗ್ತೀಯ? ಇಲ್ಲ ಸರ್, ನಾವೇ ನಮ್ಮ ಸ್ವಂತ ಬುದ್ಧಿಯಿಂದಲೇ ಅಕ್ಕಪಕ್ಕ ನೋಡಿ ನಾವೇ ಸ್ವಂತಕ್ಕೆ ಮಾಡಿದ್ವಿ, ಯಾರೂ ಹೇಳಿಲ್ಲ. ಅಂದ್ರೆ ಅಡಿಕೆ ಮಾಡಬೇಕು ಅಂತ ಆಸಕ್ತಿ ಬಂದ್ಮೇಲೆ ಗೋಟ್ ಎಲ್ಲ ತರಬೇಕು, ಗಿಡ ತರಬೇಕು, ಅದ್ರ ಬಗ್ಗೆ ಹೇಳಿದ್ರೆ ಎಲ್ಲಿಂದ ಹೋಗಿ ಗೋಟ್ ತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ? ನಾವು ಶಿವಮೊಗ್ಗ ಹತ್ರ ಗಾಜನೂರಿಂದ ಗೋಟ್ ತಗೊಂಡ್ಬಂದ್ವಿ, ತಂದು ಅದನ್ನ ತೋಟದ ಕ್ಲೀನ ಮಡಿ ಮಾಡಿ ಅದನ್ನ ಗೋಟ್ ಊರಿ ಗೆಪ್ಪೆ ಸುಸಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡ್ವಿ. ಅಂದ್ರೆ ನಿಮಗೆ ಈ ಒಂದು ಗೋಟು ಇಷ್ಟೇ ವರ್ಷದ್ದು, ಇದೇ ಗೋಟೆ ಆಯ್ಕೆ ಮಾಡ್ಕೊಳ್ಳೋದು ಯಾವ ರೀತಿ ಗೊತ್ತಾಯ್ತು? ನಿಮಗೆ ಮುಂಚೆ ಹತ್ತಿ ಬೆಳೀತಿದ್ದೆ, ಭತ್ತ ಬೆಳೀತಿದ್ದೆ ಅಂತ ಹೇಳಿದ್ರಿ, ಸಡನ್ ನೀವು ತೋಟಕ್ಕೆ ಹೋದ್ರಿ ಅಂದ್ರೆ ಮಾಡ್ಬೇಕು ಅಂತ ಗಾಜನೂರಿಗೆ ಹೋದ್ರಿ ಅಂತ ಹೇಳಿದ್ರಿ, ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರಿ? ಯಾರನ್ನ ಯಾವ ತರ ಅದು? ಅದು ತೋಟ ಹಳೆ ತೋಟ, ಒಂದು 60-70 ವರ್ಷದ ತೋಟ ಅದು, ನಮ್ ಪರಿಚಯಸ್ತ್ರದ, ಹಂಗಾಗಿ ಅಲ್ಲಿಂದ ತಂದ್ವಿ ಬೀಜ, ತಂದು ಸಸಿ ಮಾಡ್ಕೊಂಡು ನಾವು ಹೊಲ ಅದ ಮಾಡ್ಕೊಂಡು ನಾಟಿ ಮಾಡಿದ್ವಿ. ಗಿಡನ ಯಾವ ರೀತಿ ಬೆಳೆಸಿದ್ರಿ? ಸಸಿ ಯಾವ ತರ ಮಾಡಿದ್ರಿ? ಗೋಟನ್ ತಂದ್ಮೇಲೆ, ಗೋಟ್ ತಂದ್ಮೇಲೆ ಕ್ಲೀನ್ ಮಡಿ ಮಾಡಿ ಬೀಜ 3-3 inch ಒಂದೊಂದು ಬೀಜ ಊರಿ, ಆಮೇಲೆ ಸಸಿ ಬಂದ ಮೇಲೆ ಸ್ವಲ್ಪ ದನಿ ಗೊಬ್ಬರ ಅದನ್ನ ಮಿಕ್ಸ್ ಮಾಡಿ ನೆಲ ಅದ ಮಾಡಿದ್ವಿ. ಸಸಿ ಬೆಳೆದ್ಮೇಲೆ ಒಂದು ವರ್ಷಕ್ಕೆ ಭೂಮಿ ಅದ ಮಾಡ್ಕೊಂಡು ಹೊಲನ ಅದನ್ನ ಗೆಪ್ಪೆ ತೆಗೆದು ಸಸಿಯ ನಾಟಿ ಮಾಡಿದ್ವಿ. ನಾಟಿ ಮಾಡಿ 7.5-8 ದಾಯ ಮಾಡ್ಕೊಂಡು ನಾಟಿ ಮಾಡಿದ್ವಿ. ಅಂದ್ರೆ ನೀವು ಇತ್ತೀಚಿನ ದಿನದಲ್ಲಿ ಪ್ಯಾಕೆಟ್ ಗಿಡ ಮಾಡ್ತಾರಲ್ಲ, ಆತರ ಮಾಡಿಲ್ಲ? ಇಲ್ಲ, ಆವಾಗಿನ ಪ್ಯಾಕೆಟ್ ಚಾಲ್ತಿ ಇರ್ಲಿಲ್ಲ, ನೆಲ್ಕ ಹಾಕೊಂಡು ಗೆಪ್ಪೆ ಸಸಿನೇ ರೆಡಿ ಇತ್ತು, ಹಂಗಾಗಿ ನೆಲ್ಕ ಹಾಕಿದ್ವಿ. ಆಮೇಲೆ ಇತ್ತೀಚೆಗೆ ಪ್ಯಾಕೆಟ್ ಬಂದ್ಮೇಲೆ ಪ್ಯಾಕೆಟ್ ಮಾಡಿ ಸಸಿ ಮಾಡ್ತಾ ಇದಾರೆ ಈಗ. ಅವತ್ತಿನ ಗಿಡಕ್ಕೂ ಇವಾಗಿನ ಗಿಡಕ್ಕೂ ಏನ್ ವ್ಯತ್ಯಾಸ ಕಾಣ್ತೀರಾ ಕೃಷಿಯಲ್ಲಿ? ಅಲ್ಲ, ಅವತ್ತಿನ ಗಿಡಕ್ಕೆ ಅಂದ್ರೆ ಗೆಪ್ಪೆ ತಯಾರು ಮಾಡಿ ಅಂದ್ರೆ ಅದು ಒಟ್ಟು ಗೆಪ್ಪೆ ಮಣ್ಣು ಹೊಡಿದ ರೀತಿ ಗುಂಡಿಗೆ ಹಾಕ್ಬೇಕು ನಾವು. ಅಡಿಕೆ ಗಿಡ ಗೆಪ್ಪೆ ಹೊಡಿತು ಅಂದ್ರೆ ಅದು ಸಸಿ ಹತ್ತದಲ್ಲ, ಸಾಯುತ್ತೆ. ಹಂಗ ಅದನ್ನ ಹುಷಾರಾಗ ಗೆಪ್ಪೆ ಎರೆ ಮಣ್ಣಿನಲ್ಲಿ ಗೆಪ್ಪೆ ಮಾಡಿ ನಾಟಿ ಮಾಡ್ತಾ ಇದ್ವಿ. ಆ ಒಂದು ವಿಧಾನ ಹೇಳ್ರಿ, ಯಾವ ತರ ಗೆಪ್ಪೆ ಮಾಡ್ಕೊಂಡ್ರಿ? ನೆಲ ಮಟ್ಟ ಮಾಡಿ ಬೀಜ ಊರಿದ್ವ, ಇಷ್ಟು 3-4 inch ಅಂತರಕ್ಕೆ ಒಂದು ಬೀಜ ಊರಿದ್ವಿ. ಅದನ್ನ ಗೆಪ್ಪೆ ತೆಗಿಬೇಕಾರೆ ಸಸಿಯ ಈ ಆರೆಕೋಲು ಅಗಲ ಎಲೆ ಮಾಡ್ಕೊಂಡು ಅದನ್ನ ಸುತ್ತಲೂ ನೆಲಕ್ಕೆ ಅದಿಮಿ ಬೇರು ಇರಕ್ಕೆ ಹಂಗೆ ಮಣ್ಣು ಎಪ್ಪಿಸ್ಕೊಂಡಿದ್ವಿ. ಗುಂಡಿಯ ಮಣ್ಣು ತಗೊಂಡು ಅದನ್ನ ಹಂಗೆ ಗೆಪ್ಪೆ ಹೊಡಿದ ರೀತಿ ತಗೊಂಡೋಗಿ ಗುಣಿಗಿಡ್ತಿದ್ವಿ. ಎಷ್ಟು ಗಿಡ ಮಾಡ್ಕೊಂಡ್ರಿ ಅವಾಗ? ಅವಾಗ ಸದ್ಯಕ್ಕೊಂದು 400 ಹಾಕಿದ್ವಿ. 400 ಹಾಕಿ ನಾಟಿ ಮಾಡಿ ಆಮೇಲೆ ಒಳಗೆ ಬಾಳೆ ಹಾಕಿದ್ವಿ. ಅಂದ್ರೆ ಈ ಗೆಪ್ಪೆ ಗಿಡ ಮಾಡ್ಬೇಕಾದ್ರೆ ಅದನ್ನ ಎಷ್ಟು ವರ್ಷ ನೀವು ಹೊರಗಡೆ ಇಟ್ಟು ಸಾಕಿದ್ರಿ? ಅದನ್ನ ಒಂದ್ ವರ್ಷ ಆದ ಕೂಡಲೇ ಅದು ಹೆಚ್ಚು ಕಮ್ಮಿ 1-1.5 ಎತ್ತರ ಬಂತು ಗಿಡ, ಅವನ್ನ ನಾಟಿ ಮಾಡಿದ್ವಿ. ನಾಟಿ ಮಾಡೋಕ್ಕಿಂತ ಮುಂಚೆಯಾಗಿ ಈ ಮುಂಚೆ ನಿಮ್ದು ಭೂಮಿ ಗದ್ದೆ ಮಾಡಿದ್ರಿ ಅಂತ ಹೇಳಿದ್ರಿ, ಆ ಗದ್ದೆನ ಯಾವ ರೀತಿ ತೋಟ ಮಾಡ್ಲಿಕ್ಕೆ ಅದ ಯಾವ ತರ ಚೇಂಜ್ ಮಾಡ್ಕೊಂಡ್ರಿ? ಒಂದ್ ಬೆಳೆ ಶೇಂಗಾ ಹಾಕಿದ್ವಿ ಬೇಸಿಗೆ, ಆಮೇಲೆ ತಿರುಗಿ ಒಂದ್ ಬೆಳೆ ರಾಗಿ ಮಾಡಿ ಆ ಭೂಮಿ ಎಲ್ಲ ಅದ ಮಾಡ್ಕೊಂಡು ಉಡಿ ಮಣ್ಣು ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡ್ವಿ, ಮಣ್ಣು ಉಡಿ ಆಯ್ತು ಅವಾಗ. ಅಂದ್ರೆ ಸಡನ್ ಆಗಿ ನೀವು ಬೆಳೆನ ಚೇಂಜ್ ಮಾಡಿದಾಗ ಅಡಿಕೆ ಹಾಕ್ಲಿಲ್ಲ ಈ ಮತ್ತೆ ಶೇಂಗಾ ಮತ್ತೆ ರಾಗಿನ ಹಾಕಿದ್ರೆ ಏನಕ್ಕೋಸ್ಕರ ಆತರ? ಅದಕ್ಕೆ ಸಡನ್ ಗದ್ದೆ ಅಂದ್ರೆ ಭೂಮಿ ಗಂಟು ಇರುತ್ತೆ ಅವಾಗ, ಅದು ಅದ ಬರಲ್ಲ. ಆಮೇಲೆ ಅದರಿಂದ ಒಂದು ಬೆಳೆ ಶೇಂಗಾ ಹಾಕಿದ್ವಿ ಬೇಸಿಗೆ, ಮತ್ತೆ ತಿರುಗಿ ಮಳೆಗಾಲಕ್ಕೆ ರಾಗಿ ನಾಟಿ ಮಾಡ್ಕೊಂಡು ತಿರುಗ ವರ್ಷಕ್ಕೆ ಮತ್ತೆಲ್ಲ ಒಳ ಭೂಮಿ ಪುಡಿ ಮಾಡ್ಕೊಂಡು ಸಸಿ ರೆಡಿ ಮಾಡ್ಕೊಂಡು ನಾಟಿ ಮಾಡಿದ್ವಿ ಅಡಿಕೆನ. ಎಷ್ಟು ಬಿತ್ತು ನಿಮ್ಗೆ ಆ ಸಮಯದಲ್ಲಿ ಖರ್ಚು? ಖರ್ಚು ಅಂದ್ರೆ ಬೀಜ ತಂದಷ್ಟೇ ಖರ್ಚು ಸರ್, ಇನ್ ಬಾಕಿ ಎಲ್ಲ ನಾವು ಸ್ವಂತ ಕೆಲಸ ಮಾಡಿರೋದೆ, ಬೀಜದೊಂದೇ ಖರ್ಚು ಅಷ್ಟೇ. ಆ ಬೀಜ ತಂದ್ರಿ, ಗಾಜನೂರು ಬೀಜನೇ ಹಾಕಬೇಕು ಅನ್ನೋದೇನು ಅನ್ನಿಸ್ತಾ ಅಥವಾ ಬೇರೆ ಕಡೆ ಎಲ್ಲ ಸಿಕ್ತಿತ್ತು ಬೀಜಗಳು? ಇಲ್ಲ, ಅಲ್ಲಿ ನಮಗೆ ಪರಿಚಯಸ್ತ್ರಿದ್ರ ಹಳೆ ತೋಟ ಇತ್ತಲ್ಲ, ಹಂಗಾಗಿ ಒಟ್ಟು ಒಂದು 60-70 ವರ್ಷದ ತೋಟದಿಂದ ಬೀಜ ತರಬೇಕು ಅಂತ ಹೇಳಿದ್ರು, ಹಂಗಾಗಿ ನಾವು ತಗೊಂಬಂದ್ವಿ ಅಷ್ಟೇ. ಎಕರೆಗೆ ಎಷ್ಟು ಗಿಡಗಳನ್ನ ಹಾಕಿದ್ರಿ ತಾವು? ಅಂದ್ರೆ ಫಸ್ಟ್ 1/2 acre ಹಾಕಿದ್ವಿ, ಅದಕ್ಕೆ 3/4 acre ಒಂದು 400 ಕುಂತು 400 ಬೆಳೆಸಿದ್ವಿ ಫಸ್ಟ್. ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಕಾಲಿಂದ ಮೇಲ್ಗಡೆ ಒಣಭೂಮಿ ಇತ್ತು, ಅದಕ್ಕೆ ನೀರ್ ವ್ಯವಸ್ಥೆ ಮೋಟರ್ನಿಂದ ನೀರು ಹೊಡ್ಕೊಂಡು ಅದನ್ನು ಗಿಡ ಅದಕ್ಕೆ ತೆಂಗಿನ ಗಿಡ ಕಟ್ಟಿದ್ವಿ ಫಸ್ಟ್ ಬೆದ್ದ ಜಮೀನಿಗೆ. ಅವು ನೀರು ಒತ್ತು ವಯಸ್ಸು ಹಾಕಿದ್ವಿ ತೆಂಗಿನ ಗಿಡ, ಅವು ಫಸಲು ಬರೋ ತನಕಲ್ಲೂ ನೀರಾವರಿ ಏನು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ, ಕೊಡದ ತುಂಬಿಗೊತ್ತೆ 40 ಸಾಕಿದ್ವಿ. ಆಮೇಲೆ ಸ್ವಲ್ಪ ಕೈ ಬಂಡವಾಳ ಬಂದ್ಮೇಲೆ ಒಂದು ಆಯಿಲ್ ಮೋಟರ್ ಮಾಡ್ಕೊಂಡು ನೀರಾಸ ವ್ಯವಸ್ಥೆ ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ಅಡಿಕೆ ತೋಟ ಇನ್ನೂ ಜಾಸ್ತಿ ಮಾಡ್ಕೋಬೇಕಲ್ಲ ಅಂತೇಳಿ ಅದ್ರೊಳಗೆ ಮತ್ತೆ ಅಡಿಕೆ ಕಟ್ಟಿದ್ವಿ. ಈಗ ಆಲಿ ಅಡಿಕೆನೂ ಐತೆ ತೆಂಗು ಐತೆ ಅದರಲ್ಲಿ. ಅಂದ್ರೆ ದಾಯ ಎಲ್ಲ ಯಾವ ತರ ಮಾಡ್ಕೊಂಡ್ರಿ? ದಾಯ ಅಂದ್ರೆ ಅದೊಂದು 5 ಪಟ್ಟಿ ಅಷ್ಟೇ ಉದ್ದ ಪಟ್ಟಿ, ಆ ಕಡೆ ಈ ಕಡೆ 2,000 ತೆಂಗಿನ ಗಿಡ ಇದಾವೆ, ಮಧ್ಯದಾಗೆ ಅದೇ 8-7.5 ದಾಯಕ್ಕೆ ಅಡಿಕೆ ಮಾಡಿ ಕಟ್ಟಿದೀವಿ. ಅಂದ್ರೆ ಮಧ್ಯಕ್ಕೆ ತೆಂಗಿನ ಗಿಡ ಇದ್ದು ಅಕ್ಕಪಕ್ಕ ಅಡಿಕೆಗೆ ಇಟ್ಟಾಗ ಅಡಿಕೆಗೆ ತೊಂದರೆ ಆಗಲ್ವಾ? ತೊಂದರೆ ಆಗುತ್ತೆ, ಸ್ವಲ್ಪ ಸೋಲೆ ಆಗುತ್ತೆ, ಆದ್ರೆ ಮತ್ತೆ ಈ ತೆಂಗು ತೆಗಿಯಕ್ ಆಗಲ್ಲ, ತೆಂಗು ಬರುತ್ತೆ ಬರುತ್ತೆ, ಅಡಿಕೆನೂ ಬರುತ್ತೆ. ಅಂದ್ರೆ ಈಗ ಮರ ಮೇಲೋದ್ಮೇಲೆ ಫಸಲು ಚೆನ್ನಾಗೇ ಬರುತ್ತೆ, ಅಡಿಕೆನೂ ಬರುತ್ತೆ ತೆಂಗು ಬರುತ್ತೆ. ಆದ್ರೂ ಮತ್ತೆ ಏನ್ ಅನಿವಾರ್ಯ, ಈಗ ತೆಂಗಿನ ಗಿಡ ತೆಗಿಯಕ್ಕಾಗಲ್ವಲ್ಲ, ಹಂಗಾಗಿ ಒಳಗೆ ಅಡಿಕೆ ಅದು ಒಂದು ಮುಕ್ಕಾಲು ಎಕರೆಗೆ ಅದು ಸುಮಾರು ಅಡಿಕೆ ಒಂದು ಎರಡು ಮೂರು ಕ್ವಿಂಟಲ್ ಅಡಿಕೆನೂ ಬರುತ್ತೆ, ಒಂದು 60,000-70,000 ರೂಪಾಯಿ ಕಾಯಿ ಬೀಳುತ್ತೆ. ಹಂಗಾಗಿ ಎರಡನ್ನೂ ಬಿಟ್ಕೊಂಡಿದೀವಿ. ಅಂದ್ರೆ ನಿಮಗೇನು ಅಡಿಕೆ ಹಾಕೋದ್ರಿಂದ ಲಾಸ್ ಇಲ್ಲ? ಇಲ್ಲ, ಲಾಸ್ ಇಲ್ಲ ಸರ್. ಏನ್ ಸ್ವಲ್ಪ ಇಲಿ ಕಾಟ ಅದು ಆಗುತ್ತೆ, ಅದಕ್ಕೆ ಕಾಯಿ ಕೆಡಬೇಕಾರೆ ಏನ್ ಮಾಡ್ತೀವಿ, ಇಲಿ ಔಷಧಿಯ ಮಾರ್ಕೆಟ್ ಇಡಿಸ್ಬಿಡ್ತೀವಿ. ಹಂಗಾಗಿ ಇಲಿ ಸಂಖ್ಯೆ ಕಡಿಮೆ ಆಗಿ ಏನ್ ತೊಂದರೆ ಏನ್ ಆಗ್ತಾ ಇಲ್ಲ. ಈ ಅಡಿಕೆ ಮತ್ತೆ ತೆಂಗು ಜೊತೆಗೆ ಹಾಕಿದಾಗ ಕಳೆಗಳು ಬಂದೇ ಬರುತ್ತವೆ, ಅದ್ರ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡ್ತಿದ್ರಿ? ಮೊದಲು ಎತ್ತಿದ್ದು ಬೆಸೆ ಹೊಡೆದು ತೆಗಿತಾ ಇದ್ವಿ, ಗುಣೆ ಬಡ್ಡೆಗೆ ಕೈಯಿಂದ ಕಿತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಈಗ ಎತ್ತುಗಳಿಲ್ಲ, ಸಣ್ಣ ಟ್ರ್ಯಾಕ್ಟರ್ಗೆ ಕಲ್ಟಿವೇಶನ್ ಮಾಡಿಸಿ ಈ ಮಳೆಗಾಲ ಟೈಮ್ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ, ರೌಂಡ್ ಅಪ್ ಹೊಡೆದು ಕಳೆ ಹುಲ್ಲು ನಿಯಂತ್ರಣ ಮಾಡ್ತೀವಿ. ಈಗ ಮುಂಚೆ ಯಾವ ತರ ಮಾಡ್ತಿದ್ರಿ? ಅಂದ್ರೆ ಈಗೆಲ್ಲ ರೌಂಡ್ ಅಪ್ ಹೊಡೆದಾಗ ಭೂಮಿ ಹಾಳಾಗುತ್ತೆ ಅಂತ ಹೇಳ್ತಾರೆ, ಫಲವತ್ತತೆ ಹೋಗುತ್ತೆ ಅಂತ ಹೇಳ್ತಾರೆ, ನೀವೇನ್ ಮಾಡ್ತೀರಿ? ಏನು ಮಾಡಂಗಿಲ್ಲ ಸರ್, ಅನಿವಾರ್ಯ. ಆದ್ರೆ ಇದು ಕಳೆ ಹೊಡೆಯೋ ಮಿಷಿನ್ ತಂದು ಕಳೆ ಕ್ಲೀನ್ ಮಾಡ್ಕೋಬೇಕಷ್ಟೇ, ಇಲ್ಲಂದ್ ಕೈಯಿಂದ ಕೀಳಕ್ಕಂತೂ ಆಗಲ್ಲ, ಜನ ಸಿಗಲ್ಲ. ಈಗ ಅದೇ ವರ್ಷದಾಗ ಒಂದ್ ಸರಿ ಎರಡು ಸರಿ ರೌಂಡ್ ಅಪ್ ಹೊಡೆದು ಕ್ಲೀನ್ ಮಾಡ್ಕೋಬೇಕಷ್ಟೇ. ಜೊತೆಗೆ ಗೊಬ್ಬರದ ಬಗ್ಗೆ ಮಾತಾಡಿದ್ರೆ, ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇದೀರ ಅಥವಾ ಸಾವಯವ ಕೃಷಿ ಮಾಡ್ತಾ ಇದೀರ? ಇಲ್ಲ, ದನ ಸಾಕೊಂಡಿದೀವಿ, ದನಿನ ಗೊಬ್ಬರ ವರ್ಷಕ್ಕೊಂದ್ ಸರಿ ಹಾಕ್ತಿವಿ, ಒಂದ್ ಎರಡು ಸರಿ ಮುಂಗಾರು ಹಿಂಗಾರನಿಗೆ ರಾಸಾಯನಿಕ ಗೊಬ್ಬರನು ಹಾಕ್ತಿವಿ. ಏನ್ ಸಮಸ್ಯೆ ಇಲ್ಲ ಸರ್. ಮಿಕ್ಸ್ ಆದಾಗ ವ್ಯತ್ಯಾಸ ಏನಾದ್ರು ಕಾಣ್ತೀರಾ? ಇಲ್ಲ ಇಲ್ಲ, ವ್ಯತ್ಯಾಸ ಏನಿಲ್ಲ, ಆ ಮರಗಳು ಆರೋಗ್ಯವಾಗೇ ಇದಾವೆ, ಏನ್ ಸಮಸ್ಯೆ ಇಲ್ಲ. ನೀರಿನ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ಕೋತೀವಿ? ನೀರಿನ ನಿರ್ವಹಣೆ ಆಯ್ ನೀರು, ಕಾಲೇದ ನೀರು ಹಾಯಿಸ್ತೀವಿ, ಮೇಲೊಂದು ಮುಕ್ಕಾಲು ಎಕರೆಗೆ ಮೋಟರ್ ನೀರು ಹೊಡಿತೀವಿ, ಚಾನಲ್ ಇದೆ ಮೇಲೆ, ಆ ಚಾನಲ್ ಇಂದ ಮೋಟರ್ ಹಚ್ಚಿ ಹಾಯಿಸ್ತೀವಿ ಅಷ್ಟೇ, ಡ್ರಿಪ್ ಡ್ರಿಪ್ ಇನ್ನು ಏನು ಮಾಡಿಲ್ಲ. ಆದ್ರೆ ನೀರು ಹೆಚ್ಚಾಕಿದಾಗ ಗಿಡಗಳಿಗೆ ರೋಗದ ಒಂದು ತೊಂದರೆ ಆಗುತ್ತೆ ಅವೆಲ್ಲ ಅಂತ ಅಂತಾರೆ, ಹೆಚ್ಚು ನೀರಿನಿಂದ ಕೊಳೆ ರೋಗ ಬರುತ್ತೆ, ಅಣಬೆ ರೋಗ ಎಲ್ಲ ಕಾಣ್ಕೊಳುತ್ತೆ. ನಿಮ್ಮ ಒಂದು ತೋಟದಲ್ಲಿ ಏನಾದ್ರು ಆ ತರದ್ದು ಇಲ್ಲ? ನೀರ್ ನಿಲ್ಲಕ್ಕೆ ವ್ಯವಸ್ಥೆ ಇಲ್ಲ, ನೀರು ಬಂದ್ ಮಳೆ ನೀರ್ ಎಷ್ಟೇ ಬಂದ್ರು ಹರಿದು ಹೋಗ್ಬೇಕು, ಆತರ ವ್ಯವಸ್ಥೆ ಮಾಡಿದೀವಿ. ಯಾವ ತರ ಮಾಡಿದಿರ? ಅದು ಇಳಿಜಾರೈತೆ ಭೂಮಿ, ಬದು ಪದು ಏನ್ ಹಾಕಿಲ್ಲ, ಬೇಸಿಗೆಯಲ್ಲಿ ಬದು ಕಟ್ಕೊಂತೀವಿ, ಮಳೆಗಾಲದಾಗ ಒಡೆದ್ ಕೈ ಬಿಡ್ತೀವಿ ನೀರ್ ಹಂಗೆ ಹರಿದೋಗಂಗೆ. ಕೂಲಿ ಸಮಸ್ಯೆ ಅಂದ್ರೆ ಮುಂಚೆ ಎಲ್ಲ ಕೂಲಿಗಳು ಸಿಗ್ತಾ ಇದ್ರು, ಈಗೆಲ್ಲ ಕೂಲಿ ಸಮಸ್ಯೆ ಇದೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಿಸ್ತೀರಾ? ಕೂಲಿ ಸಮಸ್ಯೆ ಸರ್, ಮತ್ತೆ ಈಗ ಇದೇನು ಅಡಿಕೆ ಗೊಬ್ಬರ ಮಣ್ಣು ಹಾಕಕ್ಕೆ ಗುಣೆ ಲೆಕ್ಕ ಕೇಳ್ತಾರೆ, ಈಗ ಏನ್ ಮಾಡ್ತೀವಿ, ವರ್ಷಕ್ಕೊಂದ್ಸರಿ ದನಿ ಗೊಬ್ಬರ ಒಂದು ಪುಟ್ಟಿ ಮರಕ್ ಹಾಕ್ಸಿ ಮುಚ್ತೀವಿ, ಆಮೇಲೆ ಸೀಮೆ ಗೊಬ್ಬರ ನಾವೇ ಮನೆಯರೇ ಸ್ವಂತ ಹಾಕ್ಯಂತೀವಿ ಗುಣಿಗೆ. ಏನ್ ಅಡಿಕೆ ಕೊಯ್ಲು ಅದು ಒಂದು ನಮ್ ಜೊತೆಗೆ ಒಂದ್ ಇಬ್ರು ಮೂವರು ಕರ್ಕೊಂಡು ನಾವೇ ತಂದು ಮಿಷಿನ್ಗೆ ಹಾಕ್ಸಿ ಒಣಗಿಸ್ಕೊಂತೀವಿ ಬೇಸಿಗೆ. ಅಂದ್ರೆ ಒಟ್ಟಿನಲ್ಲಿ ನಿಮ್ಮ ಒಂದು ಕೃಷಿನ ನೀವೇ ಮಾಡ್ಕೋತೀರಿ? ನಾವೇ ಸ್ವಂತಕ್ಕೆ ಜಾಸ್ತಿ ಕೆಲಸ ಮಾಡ್ಕೊಂತೀವಿ, ಕೂಲಿ ಮೇಲೆ ಹೆಚ್ಚಿಗೆ ಅವಲಂಬಿತ ಆಗಿಲ್ಲ. ಖರ್ಚಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಬಂತು ಖರ್ಚು? ಖರ್ಚು ಒಂದು 20,000 ಬರುತ್ತೆ ಸರ್ ಖರ್ಚು, ಕೂಲಿ ಕೆಲಸದ ಎಲ್ಲ ಸೇರಿ, ಅಡಿಕೆ ಕೊಯ್ಲು ಗೀಲಿ ಎಲ್ಲ ಸೇರಿ, ಇನ್ನೇನು ಗೊಬ್ಬರ ಅದು ಬ್ಯಾದು ಎಕ್ಸ್ಟ್ರಾ ಆಗುತ್ತೆ, ಮತ್ತೆ ಒಟ್ಟೊಂದು 50,000 ಬಂತು ಬರುತ್ತೆ ಸರ್ ಖರ್ಚು ವರ್ಷಕ್ಕೆ. ವರ್ಷಕ್ಕೆ ಒಂದ್ 50,000 ಖರ್ಚು ಬರುತ್ತೆ, ಅದು ಕಾಯಿ ದುಡ್ಡಲ್ಲಿ ಹೋಗುತ್ತೆ. ಅದು ಅಂದ್ರೆ ನಿಮ್ ಪ್ರಕಾರವಾಗಿ ಮುಂಚೆ ಎಲ್ಲ ನೀವು ಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ, ಈಗ ಪ್ಯಾಕೆಟ್ ಅಲ್ಲಿ ಸಸಿ ಮಾಡ್ತಾರೆ ಅಂತಂದ್ರೆ, ಅವತ್ತಿನ ಸಸಿ ಇದಕ್ಕೂ ಈಗಿನ ಒಂದು ಸಸಿಗೂ ಏನ್ ವ್ಯತ್ಯಾಸ, ನಿಮ್ಮ ಒಂದು ಹಳೆ ಕೃಷಿ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ? ಅಲ್ಲ, ಅವಾಗಿನ ಸಸಿ ಅಂದ್ರೆ ಸರ್ ಗಣ್ಣ ಬರವು, ನೆಲಕ್ಕೆ ಹಾಕಿದ ಸಸಿ ದೃಢಕಾಯವಾಗ ಬರವು. ಈಗಿನ ಸಸಿ ಪ್ಯಾಕೆಟ್ ಹತ್ತತ್ತ ಪ್ಯಾಕೆಟ್ ಇರೋದ್ರಿಂದ ಜಾಗದ ಸಮಸ್ಯೆ ಆಗಿ ಸೀರ್ಕ್ಲಿನಂಗ್ ಬರ್ತವೆ. ಈಗ ಈಗಾಗಲೇ ಏನ್ ಮಾಡ್ತಾ ಇದಾರೆ, 4-5 ಕೆಜಿ ಪ್ಯಾಕೆಟ್ ಮಾಡಿ ಸ್ವಲ್ಪ ದೊಡ್ಡ ಪ್ಯಾಕೆಟ್ ಮಾಡಿ ಮಾಡ್ತಾ ಇದಾರೆ, ಅವು ಚೆನ್ನಾಗಿ ಬರ್ತಾವ ಸಸಿ. ಅಂತರ ಬೆಳೆಯಾಗಿ ಏನೇನ್ ಬೆಳ್ಕೊಂಡಿದ್ರೆ ಅಡಿಕೆ ಮಧ್ಯದಲ್ಲಿ? ಮಧ್ಯದಲ್ಲಿ ಸಣ್ಣ ಗಿಡ ಇದ್ದಾಗ ತರಕಾರಿ ಅದನ್ನು ಮಾಡ್ಕೊಂಡಿದ್ವಿ ಸರ್, ಈಗೇನು ಮಾಡಕ್ಕಾಗಲ್ಲ. ಈಗ ತೆಂಗು ಬೇರೆ ಐತೆ, ಅಡಿಕೆ ಏನು ಐತಲ್ಲ, ಹಂಗಾಗಿ ಅಂತರ ಬೆಳೆ ಏನು ಮಾಡಕ್ ಬರಲ್ಲ. ರಾಸಾಯನಿಕ ಕೃಷಿ ಉತ್ಪನ್ನ ಅಥವಾ ಸಾವಯವ ಕೃಷಿ ಉತ್ಪನ್ನ? ಸಾವಯವ ಕೃಷಿ ಉತ್ತಮ ಸರ್. ಈಗ ಮತ್ತೆ ಈಗ ದನಿ ಗೊಬ್ಬರ ಅಷ್ಟಕ್ಕೂ ಆಗಲ್ಲ, ಹಾಗು ಮತ್ತೆ ರಾಸಾಯನಿಕ ಗೊಬ್ಬರ ಸ್ವಲ್ಪ ಉಪಯೋಗಿಸಲೇಬೇಕಾಗುತ್ತೆ. ಈಗ ಅದೇ ಕುರಿ ಗೊಬ್ಬರ ಅದನ್ನ ಕೊಂಡ್ಕೊಂಡು ಅದನ್ನೇ ಹೆಚ್ಚು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ರೋಗದ ಬಗ್ಗೆ ಮಾತಾಡೋದಾದ್ರೆ, ತಮ್ಮ ಒಂದು ತೋಟಕ್ಕೆ ಯಾವ್ಯಾವ ರೋಗಗಳು ಬಂದವು? ನಾವು ಗಾಜಿನಿಂದ ತಂದು ಸಸಿ ಹಾಕಿದ ಆ ಸಸಿಗೆ ಒಂದು 20 ವರ್ಷದ ತನಕ ಭಾರಿ ಚೆನ್ನಾಗಿ ಬಂದು ಫಸಲು, ಆಮೇಲೆ ಕೊಳೆ ರೋಗ ಬಿತ್ತು. ಕೊಳೆ ರೋಗ ಅಂತಂದ್ರೆ ಸುಳಿ ಅಷ್ಟೇ ಒಣಗಿರೋದು, ಇನ್ನು ಮರ ಎಲ್ಲ ಬಹಳ ಚೆನ್ನಾಗಿರೋದು. ಆಮೇಲೆ ಅದನ್ನ ಆಮೇಲೆ ಯಾರೋ ಯಜಮಾನರು ಹೇಳಿದ್ರು, ಅದು ಕೊಯ್ದು ನೋಡು ಒಳಗೆ ಕೆಟ್ಟ ನೀರು ಇರುತ್ತೆ ಅಂತ ಹೇಳಿ, ಆಮೇಲೆ ಏಳಿ ಹಾಕೆಂದು ಅದನ್ನ ಒಂದು ಕತ್ತಿಯಿಂದ ಕ್ಲೀನಾಗಿ ಸೀಳಿ ಮರ ಕೈ ಬಿಟ್ರೆ ಕೆಟ್ಟ ನೀರು ಅಷ್ಟು ಹೋಗೋದು. ಆಮೇಲೆ ಒಂದು ಇಡೀ ಒಂದು 1/2 ಎಕರೆಗೆ ಅಥವಾ ಗಾಜಿನಿಂದ ತಂದು ಸಸಿ ಏನಿದ್ದು ಒಂದು 1/2 ಎಕರೆ, ಅದರಲ್ಲಿ ಅರ್ಧ ತೋಟಕ್ಕೆ ಬಿತ್ತದು. ಅವನ್ನೆಲ್ಲ ಸೀಳಿ ಸೀಳಿ ನೀರು ಒಳಿಸಿದ್ಮೇಲೆ ಮತ್ತೆ ಹೊಸ್ತ ಸುಳಿ ಬಂದು ಒಂದು ಅರ್ಧ ಗಿಡ ಬದುಕಿದ್ವಿ, ಇನ್ನು ಅರ್ಧ ಗಿಡ ಸತ್ತೋದು. ಅದ ಕಂಡು ಅವ ಬಿಟ್ಟು ಈಗೊಂದು 6 ವರ್ಷದಿಂದ ಮತ್ತೆ ಇಲ್ಲವೇ ನಮ್ಮ ನಾಟಿ ಬೋಟ್ ತಗೊಂಡು ಒಳದಾಯ ಕಟ್ಟಿದೀವಿ. ಅದು ಈ ಫಸಲು ಬರ್ತಾ ಇತ್ತು. 500 ಸಸಿನೇ ಅಂತಲ್ಲ, ಮಲ್ನಾಡ್ ಏರಿಯಾ ಸಸಿ ಬಯಲ್ ಸೀಮೆಗೆ ಅಷ್ಟು ಸೀಮಿತ ಅಲ್ಲ. ಇಲ್ಲಿ ನಮ್ಮ ಏರಿಯಾದೊಳವೇ ಆದ್ರೆ ಆ ರೋಗ ಬೀಳಲ್ಲ, ಕೊಳೆ ರೋಗ ಸಾಮಾನ್ಯವಾಗಿ. ಅದ್ರ ಜೊತೆ ಮತ್ತಿನ್ಯಾವ ರೋಗಗಳು ಬಂದ್ವು? ಅದೇ ಒಂದು ಎರಡು ಮರಕ್ಕೆ ಇಡುಮುಂಡಿಗೆ ರೋಗ ಅಂತ ಬರುತ್ತೆ, ಮತ್ತೆ ಅದನ್ನ ಬಗ್ದು ಹಾಕೋದು, ಗಿಡ ಕಟ್ಟೋದು. ಇಲ್ಲಿ ಒಂದು ಗೋಟ್ ತಂದ್ರೆ ಅಂತ ಹೇಳಿದ್ರಲ್ಲ, ಈ ಗೋಟಿಗೂ ಆ ಗೋಟಿಗೂ ವ್ಯತ್ಯಾಸ ಏನಾದ್ರು ಬಂತ ಬೇಗ ಗಿಡಗಳ ಒಂದು ಚೇತರಿಕೆಯಲ್ಲಿ? ಚೇತರಿಕೆ ಅಂದ್ರೆ ಅದು ಮಲ್ನಾಡ್ ಗೋಟು, ಸಣ್ಣ ಗೋಟು, ತೂಕ ಬರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ. ಇಲ್ಲಿ ನಮ್ ಗೋಟ ದಪ್ಪ ಬರುತ್ತೆ ಅಡಿಕೆ, ನಡುವೆ ಟೊಳ್ಳು, ತೂಕ ಕಡಿಮೆ ಆಗುತ್ತೆ. ಏನನ್ಸುತ್ತೆ ನಿಮ್ಗೆ? ಅಲ್ಲ ಅಂದ್ರೆ ಅದು ನಮಗೆ ಇಲ್ಲಿ ಇಡಿಸಲ್ಲ ಸರ್, ಅದು ಅನಿವಾರ್ಯ. ಅದನ್ನ ತಂದಾಕಿದ್ರೆ ಒಂದು 20 ವರ್ಷ ಗ್ಯಾರಂಟಿ, ಅದ್ರ ಮೇಲೆ ಮತ್ತೆ ಹೊಸ ನಾವು ಮಾಡ್ಲೇಬೇಕು, ಮತ್ತೆ ಗಿಡ ಹಾಕ್ಲೇಬೇಕು. ಅಂದ್ರೆ ವಾತಾವರಣದ ವ್ಯತ್ಯಾಸದಿಂದ ಇಲ್ಲಿ ಬೆಳರಲ್ಲ ಅಂತಾನ? ವಾತಾವರಣ ವ್ಯತ್ಯಾಸ ಸರ್, ಅಲ್ಲಿ ಅಲ್ಲೇ ವಾತಾವರಣಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಆಗಿ ಅದು 20-25 ವರ್ಷ ತನಕ ಭಾರಿ ಚೆನ್ನಾಗಿ ಬರುತ್ತೆ ಫಸ್ಲು, ಆಮೇಲೆ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಸುಮಾರು ಒಂದು 3-4 ತೋಟ ನಮ್ಮ ಊರಾಗ ಆತರ ಹಾಳಾಗಿದಾವೆ. ಅದು ಇನ್ನು ಉದ್ದೇಶ ಇನ್ನೊಂದು, ನಾವು ಕೆರೆ ಮಣ್ಣು ಸುಳೆಕೆರೆ ಖಾಲಿಯಾಗಿತ್ತು, ಆ ಟೈಮ್ನಾಗ ಏನ್ ಮಾಡಿದ್ವಿ, ಮಣ್ಣು ಜಾಸ್ತಿ ಏರಿಸಿ ಅಳ್ಬಿಟ್ವಿ. ಒಂದು 1/2 ಅಡಿ ಲೆಕ್ಕಕ್ಕೆ ಮಣ್ಣು ತೋಟ ತುಂಬಾ ಅಳಿಸಿದ್ವಿ. ಅದು ಮಣ್ಣಿನ ಎಫೆಕ್ಟ್ ಅಂತ ಕೆಲವರು ಹೇಳ್ತಾರೆ. ಅದು ಎರೆ ಮಣ್ಣು, ಸಸಿ ಬೇರು ಉಸಿರಾಡಕ್ ಕೊಡಲ್ಲ, ಉಸಿರು ಕಟ್ಟಿ ಗಿಡ ಹೋಗ್ತವೆ ಅಂತ ಅಂದ್ರು. ಅದೊಂದು ಸಮಸ್ಯೆ ಆಯ್ತು ಅಷ್ಟೇ. ಹಂಗಾಗಿ ಒಂದು 3-4 ದಿನದ ತೋಟ ಹಾಳಾಗ್ಬಿಟ್ವು ಅವಾಗ. ಅದೇ ಮಣ್ಣು ಹಾಕಿದ್ರೂ ಚೆನ್ನಾಗದಾವೆ. ಅಂದ್ರೆ ಬೇರು ಉಸಿರಾಡಬೇಕು? ಹ್ಞೂ, ಬೇರು ಉಸಿರಾಡಬೇಕು. ನಾವೇ ಮಾಡ್ತೀವಿ, ಮಣ್ಣು ತೋಟಕ್ಕೆ ಮಣ್ಣು ಹೊಡಿಬೇಕು ಹೊಡಿಬೇಕು ಅಂತಂದೇಳಿ 1/2 ಅಡಿ 3/4 ಅಡಿ 1 ಅಡಿ ತನಕಲೂ ಅಳ್ಕಾಯ್ ಬಿಟ್ಬಿಡ್ತೀವಿ. ಹಂಗಾಗಿ ಅದು ಬೇರ್ ಮೇಲ್ ಬೇರ್ ಹೊಡ್ಕೋನ ತನಕ ತೊಂದರೆ ಆಗುತ್ತೆ. ಬೇರ್ ಹೊಡ್ಕಂದ್ರೆ ಪರವಾಗಿಲ್ಲ, ಇದು ಎರೆ ಮಣ್ಣಲ್ಲ, ಹಂಗಾಗಿ ಉಸಿರಾಟಕ್ಕೆ ಕೊಡಲ್ಲ. ಅದೇ ಬೇರೆ ಕೊಟ್ಟಿ ಮಣ್ಣು, ಕಲ್ಚರ್ಡ್ ಮಣ್ಣು ಅಂತ ಹೊಡೆದವು ಏನೂ ಆಗಿಲ್ಲ. ಈ ಕೆರೆ ಮಣ್ಣು, ಎರೆ ಮಣ್ಣು ಹೊಡೆದವು ಮಾತ್ರ ಆ ತರ ಆಗಿದೆ ತೋಟಗಳು. ಲಾಸ್ ಅನ್ಸ್ಲಿಲ್ಲ ಅವಾಗ? ಲಾಸ್ ಅನ್ಸಲ್ ಸರ್, ಈಗ 10 ಕ್ವಿಂಟಲ್ ಆಗತ್ತೋ ಬರೀ 2-3 ಕ್ವಿಂಟಲ್ ಆಯ್ತು, ಮರನೇ ಹೋಗ್ಬಿಟ್ವಲ್ಲ. ಮತ್ತೆ ಒಳದಾಯ ಕಟ್ಟಿಕೊಂಡು ಅದ್ರದ ಅಡಿಕೆ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ಈಗೇನು ಅನಿಸ್ತಿದೆ ನಿಮ್ಗೆ? ಈಗೇನು ಪರವಾಗಿಲ್ಲ ಸರ್, ಈಗ ಉತ್ತಮ. ಅಂದ್ರೆ ಅವಾಗ್ಲೇ ನಾವ್ ಈ ಒಂದು ಕೆಲಸ ಮಾಡ್ಬೇಕಾಗಿತ್ತು ಅಂತಾನೆ ಅನಿಸ್ತಾ? ಅವಾಗ್ಲೇ ಮಾಡಿದ್ರೆ ಅನುಕೂಲ ಆಗತ್ತೆ. ನಾವೇ ಮಾಡಿದ್ವಿ, ಅವು ಮರ ಯಾವಾಗ ಹೋಗಿ ಜಾಸ್ತಿ ಆಗ್ಬಿಟ್ಟು ಒಂಥರ ಮನಸ್ಸಿಗೆ ಬೇಜಾರಾಗಿ ಕೈ ಬಿಟ್ಟು ಒಂದ್ 2 ವರ್ಷ ಬಿಟ್ವಿ ಮರಗಳು ಹೋಗ್ಲತ್ತಲಾಗೆ. ಆಮೇಲೆ ಹೊಸ ಗಿಡ ಕಟ್ಟೋಣ ಅಂತಂದು ಆಮೇಲೆ ಮತ್ತೆ ಒಳದಾಯ ಕಟ್ಟಿದ್ವಿ. ಮುಂಚೆ ಎಲ್ಲ ನೀರಿನ ಸಮಸ್ಯೆ ಭಾರಿ ಇತ್ತು ಈ ಕಡೆ? ಇಲ್ಲ ಸರ್, ನಮಗೇನು ಸಮಸ್ಯೆ ಆಗ್ಲಿಲ್ಲ. ಚಾನಲ್ ನೀರು ಇರೋದು, ಚಾನಲ್ ನೀರು 1 ವರ್ಷ ಸ್ವಲ್ಪ ಎಡವಟ್ಟಾಯ್ತು, ಕೆರೆ ನೀರು ಹುಡ್ಕಂದ್ವಿ. ಅಂದ್ರೆ ನಮಗೇನು ಅಷ್ಟು ಸಮಸ್ಯೆ ಆಗ್ಲಿಲ್ಲ. ಇಳುವರಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಬಂತು ಇಳುವರಿ ಅವತ್ತಿಂದ? ಅವತ್ತಿನ ಇಳುವರಿ ಸರ್, ಅದೇ ತೀರ್ಥಹಳ್ಳಿ ಗುಡ್ತಂದು ಎಕರೆಗೆ 1/2 ಎಕರೆಗೆ 8 ಕ್ವಿಂಟಲ್ ತನಕ ಬರೋದು 1/2 ಎಕರೆಗೆ. ಈಗ ಅಷ್ಟು ಬರ್ತಾ ಇಲ್ಲ ಈಗ, ಯಾಕೆಂದ್ರೆ ಇನ್ನು ಸಸಿಗಿಡ ಈ ಹೊಸ ಬಿಡ್ತಾ ಇದಾವೆ. ಇನ್ನೊಂದು 1-2 ವರ್ಷ ಹೋಗ್ಬೇಕು, ಅಷ್ಟು ಇಂಪ್ರೂವ್ಮೆಂಟ್ ಆದ್ರೆ ಮತ್ತೆ ಇಳುವರಿ ಬರುತ್ತೆ. ಈಗ ಸದ್ಯ ಈವತ್ತಿನ ರೇಟಿನ ಪ್ರಕಾರವಾಗಿ ಎಷ್ಟು ಇಳುವರಿ ಬಂತು 2 ಎಕರೆ? 2 ಎಕರೆ ಅಂದ್ರೆ ಒಂದು 10-12 ಕ್ವಿಂಟಲ್ ಬಂದ ಸರ್. ಅಂದ್ರೆ ನೀವೇ ಚೇಣಿ ಮಾಡ್ತೀರಾ, ಕೊಟ್ಬಿಡ್ತೀರಾ? ಇಲ್ಲ, ನಾವೇ ಮಾಡ್ತೀವಿ ಸರ್, ನಾವೇ ತಂದು ನಾವೇ ಸ್ವಲ್ಪ ಬೇಯಿಸಿ ಒಣಗಿಸ್ತೀವಿ. ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡ್ತೀರಾ? ಹೋಗಿ ಮುಂಚೆ ಭೀಮ್ ಸಮುದ್ರ ಹೋಗ್ತಿದ್ವಿ ಸರ್, ಈಗ ಇಲ್ಲೇ ಚನ್ನಗಿರಿ ಆಗಿರೋದ್ರಿಂದ ಎಲ್ಲ ಚನ್ನಗಿರಿಗೆ ಬಿಡ್ತೀವಿ. ಮ್ಯಾಮ್ ಕೋಸ್ನೇ ಶೇರ್ ಮಾಡಿಸಿದೀವಿ, ಮ್ಯಾಮ್ ಕೋಸಿ ಬಿಡ್ತೀವಿ. ಏನನ್ಸುತ್ತೆ ಎಷ್ಟು ರೇಟ್ ಅಲ್ಲಿ ಯಾವ ತರ ಕೊಡ್ತಾರೆ? ಅಲ್ಲಿ ರೇಟು ಕೊಡ್ತಾರೆ ಸರ್, ಮಾರ್ಕೆಟ್ ರೇಟ್ ಏನಿರುತ್ತೆ ಆ ರೇಟ್ ಕೊಡ್ತಾರೆ. ಇಲ್ಲಿ ಊರ ಕೈ ವ್ಯಾಪಾರ ಆದ್ರೆ ಒಂದ್ 2,000-3,000 ಜಾಸ್ತಿ ಇರುತ್ತೆ ಕ್ವಿಂಟಾಲಿಗೆ. ಅಲ್ಲಿ ಕಡಿಮೆ ಇರುತ್ತೆ, ಆದ್ರೆ ನಮಗೆ ಅನುಕೂಲ ಇರುತ್ತೆ. ಅಲ್ಲಿ ತೂಕ ಗೀಕ ಎಲ್ಲ ಕರೆಕ್ಟ್ ಇರುತ್ತೆ, ಏನ್ ಮೋಸ ಇರಲ್ಲ. ಇಲ್ಲಿ ಕೈ ವ್ಯಾಪಾರ ಅಂತಂದ್ರೆ ಏನೇ ಅಂದ್ರೂ ಅದು ನಮಗೆ ಗೊತ್ತಾಗಲ್ಲ, ಹಂಗಾಗಿ ನಾವ್ ಅಲ್ಲಿ ಮಾರ್ಕೆಟ್ಗೆ ಬಿಡ್ತೀವಿ. ತೆಂಗಿನ ಕೃಷಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ತೆಂಗು ಮಾಡ್ತಾ ಇದ್ದೀರಾ? ತೆಂಗು ಈಗ 40 ವರ್ಷ ಆಗಿದೆ ಸರ್, ತೆಂಗು ಕಟ್ಟಿ. ಅವಕ್ಕೆ ಏನು ಈ ಅಡಿಕೆಗೆ ಹೆಂಗ್ ಗೊಬ್ಬರ ಮಣ್ಣು ಹಾಕ್ತಿವಿ ಆತರ ಹಾಕ್ತಿವಿ, ನೀರು ಹಾಯ್ಸ ಮಾಮೂಲಿ ಅಡಿಕೆಗೆ ನೀರು ಹಾಯಿಸ್ತೀವಿ. ಅವೇನು ಸಮಸ್ಯೆ ಇಲ್ಲ, ಏನು ಕಾಯಿ ಕೆಡೋದು ಒಂದೇ, ಕೂಲಿ ಹಚ್ಚಿ ಕಾಯಿ ಕೆಡಿಸೋದು, ತಂದಾಕೆ ಮಾರೋದಷ್ಟೇ. ನಿರ್ವಹಣೆಯಲ್ಲಿ ಯಾವ ತರ ಮಾಡಿದ್ರಿ? ಆವಾಗ ಬೆಳೆಯ ತನಕ ಒತ್ತು ನೀರು ಹಾಕಿದ್ವಿ ಸರ್. ಅವಾಗ ಅಡಿಕೆ ಕಟ್ಟದ್ಕಿನ ಮುಂಚೆ ಕೊಡದಾಗೆ ತುಂಬಿ ಕಾಲಿಂದ ಪಕ್ಕದ ಕಾಲೇವಿತ್ತು, ಕಾಲುವೆಯಿಂದ ಒತ್ತೊತ್ತು ಬಂದೋಗಿ ನೀರು ಹಾಕಿ ಬೆಳೆಸಿದ್ವಿ ಗಿಡ. ಆಮೇಲೆ ಅವಕ್ಕೋಸ್ಕರ ಅಡಿಕೆ ಗಿಡ ಕಟ್ಟಿದ್ರೆ ನೀರು ಹಾಯಿಸಬಹುದಲ್ಲ ಅನ್ನೋ ಉದ್ದೇಶದಿಂದ ಅಡಿಕೆ ಗಿಡ ಕಟ್ಟಿದ್ವಿ ಒಳಗೆ. ಆವಾಗಿಂದ ನೀರು ಹಾಸ ಕಟ್ಟಿದ್ಮೇಲೆ ತೆಂಗು ಇಂಪ್ರೂವ್ಮೆಂಟ್ ಆಯ್ತು. ಯಾವೂರ್ದು ಸಸಿ ಅಂದ್ರೆ ಬೀಜ ಯಾವೂರಿಂದ ತಂದ್ರಿ? ಇಲ್ಲಿ ಒಳಕೆರೆ ಹತ್ರ 800 ಅಂತ ಇತ್ತು ಸರ್, ಅಲ್ಲಿ ನಮ್ ನೆಂಟ್ರಿದ್ರು, ಅವರ ಹಳೆ ತೋಟ ಇತ್ತು, ಅವ್ರು ಸಸಿ ಮಾಡಿದ್ರು, ಆ ಸಸಿ ತಗೊಂಬಂದು ಹಾಕಿದ್ವಿ. ಅದು 8 ವರ್ಷದ ನಂತರ ಫಲ ಬಂತದು? ಅದು 5 ವರ್ಷಕ್ಕೆ ಬಂತು ಸರ್ ಫಲ. ಅಂದ್ರೆ ಚೆನ್ನಾಗಿ ಸುಕ್ಕುವ ನೀರಿನ ಕೊರತೆ ಇಲ್ದಂಗ ಸಾಕಿದ್ವಿ. ಅವು ಮೂರಡಿ ಗುಂಡಿ ಹೊಡೆದು ಅದಕ್ಕೆ ವರಮಣ್ಣ ತಂದಾಕಿ ಧನಿಯ ಗೊಬ್ಬರ ಹಾಕಿ ಆಮೇಲೆ ಸೊಪ್ಪು ಹಸಿ ಸೊಪ್ಪು ಅದನ್ನೆಲ್ಲ ಹಾಕಿ ಗುಂಡಿಗೆ ಒಂದು 3 ತಿಂಗಳು ಬಿಟ್ವಿ. ಬಿಟ್ಟ ಆಮೇಲೆ ಆದ್ರಿ ಮಳಿಗೆ ಸಸಿ ತಂದು ನಾಟಿ ಮಾಡಿದ್ವಿ. ಅದು ನೆಲ ಲೂಸ್ ಇತ್ತಲ್ಲ, ಒಳಗೆ ಗೊಬ್ಬರ ಮಣ್ಣು ಇತ್ತಲ್ಲ, ಸಸಿ ಬೋಗೋಗಿ ಬಂತು, ನೀರಿನ ತೊಂದರೆ ಮಾಡಲಿಲ್ಲ, ಚೆನ್ನಾಗಿ ಬಂದು ನಮಗೆ 5 ವರ್ಷಕ್ಕೆ ಫಸಲು ಬಂತು. ಅದರಲ್ಲಿ ಯಾವುದು ರೋಗ ಏನೂ ಇಲ್ಲ? ಇಲ್ಲ ಸರ್, ಈಗ ಒಂದೊಂದು ಮರ ಇದೆ ಹೋಗ್ತಾ ಇದಾವೆ. ಮೊನ್ನೆ ಸಿಡ್ಲೊಡೆದೊಂದು ಮರ ಹೋಯ್ತು, ಓದ್ಕಿದ್ಕೆ ಹಂಗೆ ಅದು ತೆಗೆದು ಹಂಗೆ ಗಿಡ ಹಾಕ್ತಿವಿ. ಮುಂಚೆ ಎಲ್ಲ ಈ ತೆಂಗಿನ ಮರಕ್ಕೆ ತುಂಬಾ ರೋಗಗಳು ಬಂತು ಅಂತ ಹೇಳಿ ಕೇಳ್ಪಟ್ರು, ಆ ಟೈಮಲ್ಲೆಲ್ಲ ಯಾವ ಥರ ಮಾಡಿದ್ರಿ? ಇಲ್ಲ ಸರ್, ಅವಾಗ ನಮಗೆ ಬರಲಿಲ್ಲ, ಅದು ಕಪ್ಪು ತಲೆ ಉಳಿದ ರೋಗ ನಮಗೆ ಬರಲಿಲ್ಲ. ಬರಬಹುದು ಅಂತ ನಿರೀಕ್ಷೆ ಇತ್ತು, ಆದ್ರೂ ನಮಗೇನು ತಂಟ್ಲಿಲ್ಲ ಅದು. ನೀವೇನು ಮುಂಜಾಗ್ರತವಾಗಿ ಏನು ಮಾಡ್ಕೊಂಡಿರ್ಲಿಲ್ಲ? ಇಲ್ಲ, ಏನು ಮಾಡಿಲ್ಲ ಸರ್. ಏನು ಸ್ವಲ್ಪ ನುಸಿ ರೋಗದ್ದು ಸ್ವಲ್ಪ ಕಾಟ ಬಂತು, ಅವು ಈ ಮಳೆ ಜಾಸ್ತಿ ಆದಂಗೆ ಅದು ನುಸಿ ರೋಗನು ಕಡಿಮೆ ಆಯಿತು. 1 ವರ್ಷ 2 ವರ್ಷ ಆಯ್ತು, ಸ್ವಲ್ಪ ಮಳೆ ಕಡಿಮೆ ಆದಾಗ ನುಸಿ ರೋಗ ಜಾಸ್ತಿ ಆಗಿತ್ತು, ಈಗ ಅದು ನುಸಿ ರೋಗನೂ ಇಲ್ಲ. ಅಂದ್ರೆ ತೆಂಗಿಗೆ ಹೆಚ್ಚು ನೀರು ಬೇಕೋ ಏನು ಅಂತೀರಾ? ಇಲ್ಲ, ಏನು ಅಂತ ನೀರೇನು ಬೇಕಾಗಲ್ಲ ಸರ್. ಏನು ಗಿಡ 3-4 ವರ್ಷ ಸ್ವಲ್ಪ ಕ್ಲೀನಾಗಿ ಸಾಕಿಬಿಟ್ರೆ ಬೇರೆ ಆಳ ಹೋಗೋದ್ರಿಂದ ನೀರಾವರಿ ಏರಿಯಾ ಎಲ್ಲ ಒಳಗೆ ಭೂಮಿ ಹಸಿದ್ದೇ ಇರುತ್ತೆ, ಅದಕ್ಕೆ ಬೆಳ್ಕೊಂಬಿಡುತ್ತೆ. ಅದು ನಿರ್ವಹಣೆ ಆಯ್ತು. ಕಾಯಿ ಅಂದ್ರೆ ಮರಕ್ಕೆ ಎಷ್ಟೆಷ್ಟು ಬಿಡ್ತಾವ ನಿಮ್ಗೆ? ಮೊದಲು ಸ್ಟಾರ್ಟಿಂಗ್ ಸರ್ ಬರೀ ನಮ್ದಷ್ಟೇ ಇದ್ದು, 2 ಸಾಲ ಹಾಕಿದ್ವಿ, ಆ ಕಡೆ ಕಡೆ ಫ್ರೀ ಇತ್ತು ಜಾಗ. ಒಂದೊಂದ್ಸರಿ ಕೆಡಿದು ಒಂದು ಮರದಾಗ 2 ಗೊನೆ ಕೆಡಿದ್ರೆ 60-70 ಕಾಯಿ ಬೀಳವು ಒಂದ್ಸರಿಗೆ. ಹೆಚ್ಚು ಕಮ್ಮಿ 150 ತನಕಲ್ಲೂ ಬರೋದು ವರ್ಷಕ್ಕೆ ಒಂದ್ ಮರದಿಂದ. ಈಗ ಅಕ್ಕಪಕ್ಕದವರು ಎಲ್ಲರೂ ಹಾಕಿಬಿಟ್ರಲ್ಲ, ನೆಲದಲ್ಲಿ ಬೇರಿಂದು ಜಾಸ್ತಿ ಆಯ್ತು, ಮೇಲ್ಗಡೆ ಗರಿ ಒಂದ್ಕೊಂದು ಕೂಡಿಕೆಂದು ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಕಡಿಮೆ ಫಸಲೀಗ. ಎಷ್ಟು ಡಯ ಇಡ್ತಿರೋದು? ಅವಾಗ 28 ಅಡಿ ಬಂದ್ರೆ ಅಂತ ಇಟ್ಟಿದ್ದೆ ಸರ್. ಅವಾಗ 60 ಅಡಿ ಆಗಲ ಹೊಲ, ಅದು ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಅಷ್ಟೇ ಕಟ್ಟಿದ್ದು. ಗಿಡದಿಂದ ಗಿಡಕ್ಕೆ 28 ಅಡಿ ದಾಯ ಇಟ್ಟು ಮಾಡಿದ್ವಿ. ಈಗ ಏನ್ ಮಾಡ್ಬಿಡ್ತು, ಅಕ್ಕಪಕ್ಕದವರು 28 ಅಡಿ ನಮ್ದಿದ್ರೆ ಅದ್ರ ಮಧ್ಯಕ್ಕೆ ಅವ್ರು ಆ ಕಡೆ ಪಕ್ಕದಾಗ ಹಾಕಿದ್ರು, ಹಂಗಾಗಿ ಸ್ವಲ್ಪ ಗರಿ ಅದು ಕೂಡೋದು ಕೆಳ ಬೇರು ನೆಲ ತುಂಬಾ ಬೇರೆ. ಈಗ ಹಂಗಾಗಿ ಬೇರನ್ನೆಲ್ಲ ನೀಟ್ ಮಾಡೋದೆಲ್ಲ ಮಾಡಲ್ಲ, ಮರ ಮೇಲ್ಗಡೆ ಮರ ಸೋಸ್ತೀವಿ ನಾವು. ಯಾವ ತರ? ಕಾಯಿ ಕೆಡೋರು ಬರ್ತಾರಲ್ಲ, ಆ ಮರದಾಗ ಏನು ಗಲೀಜ್ ಏನಿರ್ತ ಕುರ್ಮ ಅವೆಲ್ಲ ಅವನ್ನೆಲ್ಲ ಒಣಗಿದ ಭಾಗನೆಲ್ಲ ಕಿತ್ತಾಕ್ತಾರೆ, ಕಿತ್ತ ಕಾಯಿ ಕಿತ್ತಾಕ್ತಾರೆ. ಇಲ್ಲ, ನಾವು ಕಾಯಿಗೆ ಕಾಯಿಗೋಸ್ಕರನೇ ಕೆಡ್ತೀವಿ, ಎಳ್ನೀರ್ಗೆ ಕೊಡಲ್ಲ. ಕಾಯಿ ಕೆಡವಿ ಅದನ್ನ ತಂದು ಮನೆ ತಾವಕ್ಕೆಂದು ಹಸಿ ಕಾಯಿಗೆ ಕೊಡ್ತೀವಿ. ಈಗೇನು ಮಾರ್ಕೆಟ್ ರೇಟ್ ಏನಿರುತ್ತೆ, ಮುಂಚೆ ಪೀಸ್ ಲೆಕ್ಕ ಕೊಡ್ತಿದ್ವಿ, 2-2.5 ರೂಪಾಯಿದಲ್ಲೂ ಮಾರಿದ್ವಿ ಕಾಯ. ಈಗ 20 ರೂಪಾಯಿ ತನಕಲ್ಲೂ ಮಾರಿದ್ದೀವಿ. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, 22 ರೂಪಾಯಿ ಕೆ ಜಿ ಹಂಗೆ ಮೊನ್ನೆ ಕೊಟ್ವಿ, ಈಗಲೆ 24 ರೂಪಾಯಿ ಆಗಿದೆ. ಅಂದ್ರೆ ಒಂದು ಕಾಯಿ ಎಷ್ಟು ಕೆ ಜಿ ಬೀಳಬಹುದು? ದಪ್ಪ ಕಾಯಿ 1/4 ಕೆ ಜಿ ಬರುತ್ತೆ, ಒಟ್ಟು 1/4 ಕೆ ಜಿ, 2 ಕಾಯಿ ಅರ್ಧ ಕೆ ಜಿ ಒಂದು ಬರ್ತವೆ, ಕೊನೆಗೆ 1 ಕೆ ಜಿ 3 ಕಾಯಿ ಬರ್ತವೆ ಸಣ್ಣ ಕಾಯಿ, ಒಟ್ಟ ತೂಕಕ್ಕೆ ಹೋಗ್ಬಿಡುತ್ತೆ. ಅಂದ್ರೆ ಸಿಪ್ಪೆ ಕಾಯಿ ಕೊಡ್ತೀರ ಸುಲ್ ಕೊಡ್ತೀವಿ? ಇಲ್ಲ, ಸುಲ್ ಕೊಡ್ತೀವಿ, ನಮಗೆ ಸಿಪ್ಪೆ ಬೇಕಾಗಿರೋದ್ರಿಂದ ಸುಲ್ ಕೊಡ್ತೀವಿ. ಏನ್ ಮಾಡ್ತೀರ ಸಿಪ್ಪೆ? ಸಿಪ್ಪೆ ಇದು ಈಗ ಅಡಿಕೆ ಬೇಸಕ್ಕೆ ಒಲಿಗೆ ಹಾಕ್ತಿವಿ, ನೀರೊಲಿಗೆ ಬೇಕು, ಹಂಗಾಗಿ ಅದನ್ನ ಸ್ಟಾಕ್ ಮಾಡ್ಕೊಂತೀವಿ. ಯಾವರಿಂದ ಬರ್ತಾರೆ ಮಾರ್ಕೆಟಿಂಗ್? ಇಲ್ಲೇ ನಲ್ಲೂರೇ ಸರ್, ನಲ್ಲೂರೇ ಬಂದು ಒಯ್ತಾರೆ. ಖರ್ಚಿಗೆ ಅದು ಬರ್ತಕ್ಕಂಥ ಲಾಭ ಸರಿ ಹೋಗುತ್ತಾ? ಸರಿ ಹೋಗುತ್ತೆ ಸರ್. ಎಷ್ಟು ಬರುತ್ತೆ ನಿಮಗೆ ಲಾಭ ತೆಂಗಿನಿಂದ? ತೆಂಗಿನಿಗೆ 2 ತಿಂಗಳಿಗೆ ಒಂದ್ಸರಿ ರೇಟ್ ಜಾಸ್ತಿ ಇದ್ರೆ 15-20 ಸಾವಿರ ತನಕ ಬರುತ್ತೆ, ಕಡಿಮೆ ಇದ್ರೆ 10,000-12,000 ಹಿಂಗಾಗುತ್ತೆ. ಎಷ್ಟು ಮರ ಇದಾವೆ ಅಂತ ಹೇಳಿದ್ರೆ? 40 ಮರ ಇದಾವೆ. ಎಷ್ಟು ಕಾಯಿ ಬೀಳುತ್ತವೆ? ಒಂದೊಂದ್ಸರಿ 1,000 ಕಾಯಿ ಬೀಳುತ್ತೆ, ಒಂದ್ಸರಿ ಕೆಡವಿದ್ರೆ 2 ತಿಂಗಳಿಗೆ ಒಂದ್ಸರಿ 1,000 ಕಾಯಿ ಬೀಳುತ್ತೆ. ಅಂದ್ರೆ ಆ ಸಮಯದಲ್ಲೇ ಕೆಡವಿದ ತಕ್ಷಣನೇ ಮಾರ್ತೀರಾ ಅಥವಾ ಸ್ವಲ್ಪ ದಿವಸ ಇಡ್ತೀರಾ? ಇಲ್ಲ, ಕೆಡವಿದ ತಕ್ಷಣನೇ ಬಂದು ಮಾರ್ತೀವಿ. ಅಂದ್ರೆ 2 ತಿಂಗಳಿಗೆ ಒಂದ್ಸರಿ ಆದಾಯ ನೀವು ನೋಡ್ತಾನೆ ಇರ್ತೀರ? 2 ತಿಂಗಳಿಗೆ ಒಂದ್ಸರಿ ಕನಿಷ್ಠ ಅಂದ್ರೆ 10,000 ರೂಪಾಯಿ ಸಿಕ್ಕೇ ಸಿಗುತ್ತೆ. ಅಂದ್ರೆ ವರ್ಷಕ್ಕೆ ಅಂದ್ರೆ 60,000 ರೂಪಾಯಿ 60,000 ರೂಪಾಯಿ ಗ್ಯಾರಂಟಿ. ಖರ್ಚು ಕಳೆದ ಎಷ್ಟು ಉಳಿಯುತ್ತೆ ನಿಮಗೆ ತೆಂಗಲ್ಲಿ? ಖರ್ಚು ಅಂದ್ರೆ ಸರ್, ಅದೇ ಕೆಡವಷ್ಟೇ, ಕೆಡಸೋದು ಮನೆ ತರದೆ ಖರ್ಚು ಅಷ್ಟೇ, ಇನ್ ಬೇರೆ ಏನು ಖರ್ಚಿಲ್ಲ ಅದಕ್ಕೆ. ಅಡಿಕೆ ಹೊಲ್ಸ್ಕೊಂಡ್ರೆ ತೆಂಗು ಉತ್ತಮನ ಅಥವಾ ಅಡಿಕೆ ಉತ್ತಮನ? ಅಲ್ಲ, ಇವತ್ತಿನ ರೇಟ್ನಾಗೆ ಅಡಿಕೆ ಉತ್ತಮ ಸರ್. ಮೊನ್ನೆ ಸ್ವಲ್ಪ ಅಡಿಕೆ ರೇಟ್ ಕಡಿಮೆ ಇದ್ದಾಗ ತೆಂಗು ಉತ್ತಮ ನಂಗಾಯ್ತು. ಅವಾಗ ಏನ್ ಮಾಡಿದ್ರು, ತೆಂಗಿನ ಅಡಿಕೆ, ಕೆಲವರು ಅಡಿಕೆ ತೋಟದ ತೆಂಗು ಬೆಳೆಸಿದ್ರು, ಈ ಅಡಿಕೆ ರೇಟ್ ಆಗಿರೋದ್ರಿಂದ ಈ ತೆಂಗಿನ ಮರ ಕಡೆ ಅಡಿಕೆ ಬೆಳೀತಾ ಇದಾರೆ. ಅಂದ್ರೆ ಅಡಿಕೆ ನಿರಂತರವಾಗಿ ಬರ್ತಾ ಇರುತ್ತೆ, ರೇಟ್ ಇರ್ಲಿ ರೇಟ್ ಇಲ್ದಲೆ ಇರ್ಲಿ. ನೀವು ಮುಂದೆ ಇದನ್ನ ಚೇಂಜ್ ಮಾಡಿ ಬೇರೆ ಏನಾದ್ರು ಬೆಳಿಬೇಕು ಅಂತ ಮನ್ಸಲ್ಲಿ? ಇಲ್ಲ ಇಲ್ಲ, ಈ ಅಡಿಕೆ ತೆಂಗು ಇದೇ ಮಾಮೂಲಿನೇ. ಒಟ್ಟಲ್ಲಿ ಈ ಅಡಿಕೆ ಮತ್ತೆ ತೆಂಗು ಬೆಳೆದು ಸಂತೋಷವಾಗಿದ್ದೀರಿ ಕೃಷಿ ಮಾಡಿ? ಹ್ಮ್, ಸಂತೋಷವಾಗಿದ್ದೀವಿ ಸರ್, ಏನ್ ತೊಂದರೆ ಇಲ್ಲ. ಈ ಕಾರ್ಯಕ್ರಮ ಕೇಳ್ತಕ್ಕಂತ ಉಳಿದ ರೈತರಿಗೆ ತಾವು ಬೆಳೆದಿರೋದು ಎರಡೇ ಬೆಳೆ, ಏನ್ ಹೇಳಕ್ ಇಷ್ಟಪಡ್ತೀರ ಉಳಿದ ರೈತರಿಗೆ? ಅಲ್ಲ, ಈ ಕಷ್ಟಪಟ್ಟು ಮಾಡಿದ್ರೆ ಅಡಿಕೆಯಿಂದಲೂ ಲಾಭ ಐತೆ, ತೆಂಗಿನಿಂದಲೂ ಲಾಭ ಐತೆ ಸರ್. ಈಗ ಅಡಿಕೆ ಎಲ್ಲರೂ ಈ ಮಳೆಗಾಲ ಆಗಿದೆ, ಸರಿ, ನೀರಿನ ತಾಪತ್ರೆ ಆದ್ರೆ ಅಡಿಕೆ ಹೋಗೇ ಬಿಡ್ತತೆ, ತೆಂಗು ಉಳಿತತೆ. ಅದಕ್ಕೋಸ್ಕರ ತೆಂಗು ಕಳ್ಕೋಬಾರ್ದು. ಈಗ ಅಡಿಕೆ ಒಂದ್ ಪಕ್ಷ ಹೋದ್ರೆ ತೆಂಗು ಉಳಿದಿರುತ್ತೆ. ಈಗ ನಾವ್ ಅದ್ ಬೆಳಿಬೇಕು ಅಂದ್ರೆ ತೆಂಗಿನ ಮರಕ್ಕೆ ಬರೇ ಕಾಳು ಮೆಣಸು ಬೆಳೆಸಿದ್ರು ಲಾಭ ಬಡಿಬಹುದು. ಈಗ ನಮೀಗ ಅದು ಆಗಲ್ಲ ಅಂತದ್ದೇ ಕೈ ಬಿಟ್ಟಿದೀವಿ ಅಷ್ಟೇ. ಅನುಕೂಲ ಇದೆ ಸರ್, ಒಟ್ಟು ಅಡಿಕೆ ತೆಂಗು ಎರಡು ಉತ್ಮನೆ. ಒಟ್ಟಿನಲ್ಲಿ ಕೃಷಿ ಮಾಡಿದ್ರೆ ನೆಮ್ಮದಿ. ಕೃಷಿ ನೆಮ್ಮದಿ ಇದೆ ಸರ್. ಒಳ್ಳೇದು ತಿಪ್ಪೇಶಪ್ಪ ಅವರೇ, ತಮ್ಮ ಒಂದು ಅನುಭವವನ್ನ ತಾವು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಮತ್ತು ತೆಂಗಿನ ಕೃಷಿ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಅರಶಿನಘಟ್ಟದ ತಿಪ್ಪೇಶಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎಂ. ಮಹೇಶ್. ಪ್ರತಿದಿನ ಬೆಳಗ್ಗೆ 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕರುಣಾಳು ಬಾ ಬೆಳಕೆ ಮೌಲ್ಯಾಧಾರಿತ ಕಥನಗಳ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ, ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಇನ್ನು ಮುಂದೆ ಕೇಳಿ, ಅತ್ತಿಗುಂದ ಅರಳಿಹಳ್ಳಿಯ ಶ್ರೀಮತಿ ಗೋಣಿ ಲಕ್ಷ್ಮಮ್ಮ ಮತ್ತು ತಂಡದಿಂದ ಸಂಪ್ರದಾಯದ ಪದಗಳು. ಒಂದೇ ಕೊಂತಾರೆ ಗೋವಾಡಾರ ಮಕ್ಕಳಿಗೆ ಗೋವಾಡಿಕೆ ಮೇಲೆ ಸಂಡ ಮಗಿನ ಮಾರ ಬೆಳೆಯುತ್ತಲೆ ಕಾಯೆ ಬೇಡ ಬೆಳೆಯುತ್ತಲೆ ಕಾಯೆ ಬೇಡ ಓದೆಯಲೆ ಕಾಯೆ ಬೇಡ ಬೆಳೆಯುತ್ತಲೆ ಕಾಯೆ ಬೇಡ ಓದೆ ಬಿಡವತ್ತೆ ಬಂದ ಬೆಳೆಯ ಗೊತ್ತಾವೆ ಸೋಬಾನ ಸಾಟ್